ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆ ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಶಿವಮೊಗ್ಗ ಭಾರತೀಯ ವೈದ್ಯಕೀಯ ಸಂಘದ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂವಿ ಶಿವಮೊಗ್ಗ ಶಾಖೆ. ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ, ಮಾಡಿ ಚೆನ್ನಾಗಿ ಮಾಡಿ. ಕರ್ನಾಟಕದಲ್ಲಿ ಬದುಕಿ ಬಾಳಿದ ಹಲವು ವಚನಕಾರರಿದ್ದಾರೆ. ಅವರು ರಚಿಸಿದ ವಚನ ಸಾರವನ್ನ ಸಾರ್ವಜನಿಕರಿಗೆ ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ವಚನೋದಯ ಪ್ರತಿ ಸೋಮವಾರ ಬೆಳಗ್ಗೆ 8:30 ಪ್ರಸಾರವಾಗುವ ಈ ಸಾಪ್ತಾಹಿಕ ಸಂಚಿಕೆಯಲ್ಲಿ ವಿವಿಧ ವಿಷಯ ಪರಿಣಿತರು ವಚನ ವ್ಯಾಖ್ಯಾನವನ್ನು ಮಾಡಲಿದ್ದಾರೆ. ವಚನಗಾಯನ ವ್ಯಾಖ್ಯಾನದ ಈ ಸಾಪ್ತಾಹಿಕ ಸಂಚಿಕೆಗೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ. ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:30 ವಚನೋದಯ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಆಯುಷ್ಮಾನ್ ಆರೋಗ್ಯ ಮಂದಿರ ಸಿದ್ಧ ಮಾಡಿಕೊಳ್ಳಿ. ABARK ಕಾರ್ಡ್ ಮಲೇರಿಯಾ ಡೆಂಗ್ಯೂ ಚಿಕನ್ ಗುನಿಯಾದಂತ ಸಾಂಕ್ರಾಮಿಕ ಕಾಯಿಲೆ BP ಶುಗರ್ ಹೃದಯ ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆಯುಷ್ಮಾನ್ ಆರೋಗ್ಯ ಮಂದಿರ. ಹೆಚ್ಚಿನ ಮಾಹಿತಿಗಾಗಿ ಸಮುದಾಯ ಆರೋಗ್ಯ ಅಧಿಕಾರಿ ಅಥವಾ ಆರೋಗ್ಯ ಸುರಕ್ಷತಾ ಅಧಿಕಾರಿ ಅಥವಾ ನಿಮ್ಮ ಆಶಾ ಕಾರ್ಯಕರ್ತೆಯನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಏಕ್ ಜಮಾನೆ ಸೇ ಕಹಾನಿ ಹೈ ಸುನಾ ರಹೀ ಆಕಾಶವಾಣಿ. ಫಿರ್ ಆಯಾ ಎಂಟರ್ಟೈನ್ಮೆಂಟ್ ಕಾ ರೆವಲ್ಯೂಷನ್, ಜಬ್ ಕೋನೆ ಕೋನೆ ಪಹುಂಚಾ ದೂರದರ್ಶನ್. ಕಹಾನಿ ನಹೀ ಬದಲಿ, ಸ್ಟೈಲ್ ಗಯಾ ಹೈ ಬದಲ್. ಜೋ ಕಹಾನಿಯಾ ಹಮ್ ಸುನ್ತೇ ಆಯೇ ದೇಖತೇ ಆಯೇ ಅಬ್ ವಹೀ ವೈಸೀ ಹೀ ಕಹಾನಿ ಸುನಾಯೇಗಾ ಡಿಜಿಟಲ್. ಡೌನ್ಲೋಡ್ ವೇವ್ಸ್ OTT ಆಪ್ ನೌ ಅಂಡ್ ವಾಚ್ ಫಾರ್ ಫ್ರೀ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ವಿಜ್ಞಾನಿಯಾಗಿ ಬೇಸಾಯ ಶಾಸ್ತ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಯಮುನಾ ಬಿಜಿ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಯಮುನಾ ಬಿಜಿ ಅವರು ಇದ್ದಾರೆ. ಇವರು ವಿಜ್ಞಾನಿಯಾಗಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಪರಂಪರಾಗತ ಅಥವಾ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ನಮ್ಮ ಕೇಳುಗರಿಗೆ, ಕೃಷಿಕರಿಗೆ ಹಾಗೂ ಸಾವಯವ ಕೃಷಿಕರಿಗೆ ಇವರು ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ, ಈ PKVY ಅಂದ್ರೆ ಏನು, ರೈತರಿಗೆ ಇದು ಯಾವ ರೀತಿಯಿಂದ ನೀವು ವ್ಯಾಖ್ಯಾನ ಮಾಡ್ತೀರಾ? ಸರ್, ಮೊದಲನೇದಾಗಿ PKVY ಅಂದರೆ ನಾವು ಹಿಂದಿಯಲ್ಲಿ ಇದನ್ನ ನಾವು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಹೇಳ್ತೀವಿ, ಹಾಗೆ ಕನ್ನಡದಲ್ಲಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರವು ಸಾವಯವ ಕೃಷಿ ಕೃಷಿಕರಿಗೆ ಪ್ರೋತ್ಸಾಹ ನೀಡುವುದಕ್ಕಾಗಿಯೇ 2015 ಈ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು ರಾಷ್ಟೀಯ ಮಣ್ಣು ಫಲವತ್ತತೆ ಮಿಷನ್ ಮತ್ತು ನ್ಯಾಷನಲ್ ಸುಸ್ಥಿರ ಕೃಷಿ ಮಿಷನ್ ಇದರ ಅಡಿಯಲ್ಲಿ ಜಾರಿ ಮಾಡಿರುತ್ತಾರೆ. ಇದು ಬಹಳ ಮುಖ್ಯವಾದ ಯೋಜನೆಯಾಗಿದೆ. ಈ ಯೋಜನೆಯಡಿ 50 ಜನ ರೈತರು ಅಥವಾ ಅದಕ್ಕಿಂತ ಹೆಚ್ಚು ರೈತರು 50 ಎಕರೆ ಜಮೀನು ಹೊಂದಿರುವ ಕ್ಲಸ್ಟರ್ ರಚಿಸಿ ಸಾವಯವ ಕೃಷಿ ಕೈಗೊಳ್ಳಲು ಬಹಳಷ್ಟು ಪ್ರೋತ್ಸಾಹನ ನೀಡಲಾಗ್ತಿದೆ. ಈ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕ್ರಮವಾಗಿ 60:40 ಅನುಪಾತದಲ್ಲಿ ಅನುದಾನ ನೀಡುತ್ತಿದೆ. ಈ ಅನುಪಾತ ಈಶಾನ್ಯ ರಾಜ್ಯಗಳು, ಹಿಮಾಲಯ ರಾಜ್ಯಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಭಿನ್ನವಾಗಿರುತ್ತವೆ. ಈ ಯೋಜನೆಯಡಿಯಲ್ಲಿ ಪ್ರತಿ ರೈತರಿಗೆ 3 ವರ್ಷಗಳ ಕಾಲ 50,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಉದಾಹರಣೆಗೆ ಸಾವಯವ ಗೊಬ್ಬರ, ಸಾವಯವ ಕೀಟನಾಶಕ, ಎರೆಹುಳು ಗೊಬ್ಬರ ಇತ್ಯಾದಿಗಳನ್ನು ಇವರನ್ನು ಕೊಂಡ್ಕೋಬಹುದಾಗಿದೆ. ಅದಕ್ಕೆ 61%, ಅಂದ್ರೆ 31,000 ಪ್ರೋತ್ಸಾಹಧನ ನೀಡುತ್ತಿದ್ದಾರೆ. ಈಗ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಅದನ್ನ ಅದಕ್ಕೆ ಪ್ರಮಾಣೀಕರಣ ಮಾಡಿಸಬೇಕಾಗಿರುವಂತದ್ದು ಅವಶ್ಯಕತೆ ಬಹಳ ಇರುತ್ತದೆ. ಹಾಗೆ ಈ ಸಾವಯವ ಕೃಷಿ ಮಾಡ್ತಿದೀವಿ ಅಂತ ಅಂದ್ಮೇಲೆ ಅದನ್ನ ಆ ಪ್ರಮಾಣ ಪತ್ರನ ಹೇಗೆ ಪಡಿಬಹುದು ಅಂತೇಳಿ ರೈತರು ಕೇಳಬಹುದು. ಈ ಸಾವಯವ ಕೃಷಿಗೆ ಪ್ರಮಾಣ ಪತ್ರ ಪಡೆಯೋಕೆ ನಮ್ಗೆ ಏಜೆಂಟ್ ಮೂಲಕ ಅರ್ಜಿನ ನಾವು ಸಲ್ಲಿಸಬೇಕಾಗುತ್ತೆ. ಇದನ್ನು PKVY ಅಥವಾ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಾವಯವ ಗ್ರಾಮವನ್ನ ನಾವು ಕ್ಲಸ್ಟರ್ ವಿಧಾನ ಮತ್ತು ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ PGS ಪ್ರಮಾಣೀಕರಣದ ಮೂಲಕ ಸಾವಯವ ಕೃಷಿಯನ್ನು ಉತ್ತೇಜನ ನೀಡಲಾಗ್ತಿದೆ. ಈ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಎಂಬುದು ಸಾವಯವ ಉತ್ಪನ್ನಗಳನ್ನು ಪ್ರಮಾಣೀಕರಣ ಮಾಡುವ ಒಂದು ಪ್ರಕ್ರಿಯೆಯಾಗಿದ್ದು ಗುಣಮಟ್ಟ ದರ್ಜೆಗೆ ಅನುಗುಣವಾಗಿ ಅವುಗಳ ಉತ್ಪಾದನೆಯು ನಡೆಯುತ್ತದೆ ಎಂಬುದನ್ನು ಖಚಿತಪಡಿಸೋದಕ್ಕೆ ಈ ಪ್ರಮಾಣೀಕರಣ ಬಹಳ ಮುಖ್ಯವಾಗಿರುತ್ತೆ. ಈ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ನಾವು www.jaivikkheti ಈ ಲಿಂಕ್ ನ ಮೇಲೆ ನಾವು ಕ್ಲಿಕ್ ಮಾಡಿ ಇದರ ಮಾಹಿತಿಯನ್ನು ಕೂಡ ನಾವು ಪಡೆಯಬಹುದಾಗಿದೆ. ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಮುಖ್ಯ ಒಂದು ಉದ್ದೇಶಕ್ಕೆ ಬಂದ್ರೆ ಏನ್ ಹೇಳ್ತೀರಾ? ಸಾವಯವ ಕೃಷಿಯನ್ನು ಕೈಗೊಳ್ಳಲು ರೈತರನ್ನು ಉತ್ತೇಜಿಸುವುದೇ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ರೈತರಿಗೆ ನಾವು ಸಾವಯವ ಕೃಷಿ ಮಾಡಲು ಆರ್ಥಿಕ ನೆರವನ್ನು ಕೂಡ ನೀಡಲಾಗ್ತಿದೆ. ಈ ಯೋಜನೆಯು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮೂಲಕ ನಾವು ಸಾವಯವ ಕೃಷಿಯಲ್ಲಿ ಕಡಿಮೆ ಕೀಟನಾಶಕಗಳನ್ನು ಬಳಸೋದ್ರಿಂದ ರಾಸಾಯನಿಕ ಮುಕ್ತ ಮತ್ತು ಪೌಷ್ಟಿಕ ಆಹಾರವನ್ನು ಉತ್ಪಾದಿಸಲು ಸಾಧ್ಯವಾಗಿದೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯು ದೇಶದ ನಾಗರಿಕರ ಆರೋಗ್ಯವನ್ನು ಸುಧಾರಿಸಲು ಕೂಡ ಬಹಳ ಉಪಯುಕ್ತವಾಗಿದೆ. ಕ್ಲಸ್ಟರ್ ವಿಧಾನದಲ್ಲಿ ನಾವು ಸಾವಯವ ಕೃಷಿ ಉತ್ತೇಜಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ನಾವು ಸಹ ಪ್ರಾರಂಭಿಸಲಾಗಿದೆ. ಹಾಗಾದ್ರೆ ಈ ಯೋಜನೆಯಡಿ ಮಾದರಿ ಸಾವಯವ ಪ್ರಾತ್ಯಕ್ಷಿಕೆಯನ್ನು ರೈತರು ಯಾವ ರೀತಿ ಮಾಡ್ತಿದ್ದಾರೆ, ಮಾಡಬೇಕಾಗುತ್ತೆ ಅಂತ ನಾವು ನೋಡೋದಾದ್ರೆ, ಈ ಗ್ರಾಮೀಣ ಯುವಕರು, ರೈತರು, ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಸಾವಯವ ಕೃಷಿ ಮಾಡುವಂತೆ ಮಾದರಿ ಸಾವಯವ ತರಗತಿ ಅಧ್ಯಯನ ಸೂಚನೆಯ ಮೂಲಕ ಸಾವಯವ ಕೃಷಿಯ ಆಧುನಿಕ ತಂತ್ರಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ. ಅದೇ ರೀತಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಮೂಲಕ ಈ ಅರಿವು ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ. ಈಗ ಈ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಒಂದು ಉದ್ದೇಶಗಳಿಗೆ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಈ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಮುಖ್ಯ ಉದ್ದೇಶ ಮತ್ತು ಇದರ ಮುಖ್ಯ ಪ್ರಯೋಜನ ಏನಪ್ಪಾ ಅಂತ ಅಂದ್ರೆ, ಭಾರತ ಸರ್ಕಾರದಿಂದ ಈ PKVY ಯೋಜನೆಯನ್ನು ಪ್ರಾರಂಭಿಸಿದೆ. ಹಾಗೂ ಇದು ಮಣ್ಣು ಆರೋಗ್ಯ ಯೋಜನೆಯಡಿ ಮತ್ತು ಈ ಯೋಜನೆಯ ಮೂಲಕ ಸಾವಯವ ಕೃಷಿಯನ್ನು ಮಾಡಲು ಮುಖ್ಯವಾಗಿ ರೈತರಿಗೆ ಉತ್ತೇಜನ ನೀಡಲಾಗ್ತಿದೆ. ಅದೇ ರೀತಿ ಸಾವಯವ ಕೃಷಿಗೆ ಪ್ರೋತ್ಸಾಹಿಸಲು ಆರ್ಥಿಕ ನೆರವನ್ನು ನೀಡಲಾಗ್ತಿದೆ. ಅದೇ ರೀತಿ ಸಾಂಪ್ರದಾಯಿಕ ಜ್ಞಾನ ಅಥವಾ ನಾವು ಹಿಂದಿನ ಕಾಲದವರು ನಡೆಸಿಕೊಂಡು ಬಂದಂತ ಯಾವ್ಯಾವ ಸಾಂಪ್ರದಾಯಿಕ ಜ್ಞಾನಗಳಿದೆ ಅದನ್ನು ಕೂಡ ನಾವು ಸಂರಕ್ಷಿಸಲು ಕೂಡ ಈ ಯೋಜನೆ ಬಹಳ ಸಹಕಾರಿಯಾಗಿದೆ. ಅದೇ ರೀತಿ ಆಧುನಿಕ ಅಭಿವೃದ್ಧಿಯ ಮೂಲಕ ಸುಸ್ಥಿರ ಮಾದರಿಯ ಕೃಷಿಯನ್ನು ಅಭಿವೃದ್ಧಿಪಡಿಸಕ್ಕೆ ಬಹಳ ಸಹಾಯ ಮಾಡುತ್ತದೆ. ಅದೇ ರೀತಿ ಈ ಯೋಜನೆಯ ಮೂಲಕ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಕೂಡ ಉತ್ತೇಜನ ನೀಡಲಾಗುತ್ತಿದೆ. ಹಾಗೆ ಈ ಯೋಜನೆಯಲ್ಲಿ ಕ್ಲಸ್ಟರ್ ನಿರ್ಮಾಣ, ಸಾಮರ್ಥ್ಯ ವೃದ್ಧಿ, ಒಳಹರಿವು, ಮೌಲ್ಯವರ್ಧನೆ, ಮಾರುಕಟ್ಟೆಗೆ ಪ್ರೋತ್ಸಾಹಧನ ಇದನ್ನು ಕೂಡ ನೀಡಲಾಗುತ್ತಿದೆ. ಈ ಕ್ಲಸ್ಟರ್ ವಿಧಾನದಲ್ಲಿ ರಾಸಾಯನಿಕ ಮುಕ್ತ ಸಾವಯವ ಕೃಷಿಯನ್ನು ಉತ್ತೇಜಿಸಲು ಈ ಯೋಜನೆಯನ್ನು 2015-16 ಪ್ರಾರಂಭಿಸಲಾಗಿದೆ. ಈ ಯೋಜನೆಯಡಿ ಸಾವಯವ ಕೃಷಿಕರಿಗೆ 3 ವರ್ಷಕ್ಕೆ ಪ್ರತಿ ಹೆಕ್ಟೇರ್ಗೆ 50,000 ಧನ ಸಹಾಯವನ್ನು ನೀಡಲಾಗ್ತಿದೆ. ಈ ಮೊತ್ತದಲ್ಲಿ ಸಾವಯವ ಗೊಬ್ಬರಗಳು, ಕೀಟನಾಶಕ ಬೀಜಗಳು ಇತ್ಯಾದಿಗಳನ್ನ ಪ್ರತಿ ಹೆಕ್ಟೇರ್ಗೆ ಕೊಂಡುಕೊಳ್ಳಲು 31,000 ನೀಡಲಾಗುತ್ತಿದೆ. ಅದೇ ರೀತಿ ಮೌಲ್ಯವರ್ಧನೆ ಮತ್ತು ವಿತರಣೆಗೆ 8,800 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಇದಲ್ಲದೆ ಕ್ಲಸ್ಟರ್ ರಚನೆ ಮತ್ತು ಸಾಮರ್ಥ್ಯ ನಿರ್ಮಾಣಕ್ಕೆ ಪ್ರತಿ ಹೆಕ್ಟೇರ್ಗೆ 3,000 ರೂಪಾಯಿಗಳನ್ನ ನೀಡಲಾಗುತ್ತಿದೆ. ಈ ಯೋಜನೆಯಡಿ ಲಾಭದ ಮೊತ್ತವನ್ನು ನೇರ ಲಾಭ ವರ್ಗಾವಣೆ ಅಂದ್ರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮೂಲಕ ರೈತರ ಖಾತೆಗೆ ನೇರವಾಗಿ ಹಣವನ್ನು ವಿತರಿಸಲಾಗುತ್ತಿದೆ. ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯ ಒಂದು ಫಲಾನುಭವಿಗಳು ಇದರ ಒಂದು ಲಾಭ ಪಡೆಯುವುದಾದರೆ ಅವರ ಒಂದು ಮಾನದಂಡಗಳು, ಯಾವ ಒಂದು ಮಾನದಂಡಗಳನ್ನ ನಾವು ಅನುಸರಿಸಬೇಕು, ಜೊತೆಗೆ ಈಗ ಅರ್ಜಿ ಸಲ್ಲಿಕೆ ವಿಧಾನ ಮತ್ತೆ ಮುಂದುವರಿಕೆ ಒಂದು ವಿಧಾನ ಕುರಿತು ಸ್ವಲ್ಪ ಹೇಳಿ. ಈ ಸಾವಯವ ಕೃಷಿಯನ್ನು ರೈತರು ಮಾಡುತ್ತಿದ್ದೆ ಆದಲ್ಲಿ ಅಂತವರು ಈ ಯೋಜನೆಯಡಿ ಏನಾದ್ರೂ ಫಲಾನುಭವಿಗಳಾಗಬೇಕು ಅನ್ನೋದಾದ್ರೆ ಅವರು ಮೊದಲನೇದಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಆ ಅರ್ಜಿ ಸಲ್ಲಿಸೋದಕ್ಕೆ ನಾವು ಲಿಂಕ್ ನ ಈಗಾಗಲೇ ತಿಳಿಸಿದೀವಿ. ಅದು ಲಿಂಕ್ ಯಾವ್ದಪ್ಪ ಅಂತಂದ್ರೆ www.jaivikkheti.in. ಈ ಲಿಂಕ್ ನ ಮೂಲಕ ನೀವು ಹೋಗಿ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. ಅದ್ರ ಜೊತೆಗೆ ನೀವು ಯಾವ್ದೆಲ್ಲ ಪ್ರಮುಖ ದಾಖಲೆಗಳನ್ನ ನೀವು ಒದಗಿಸಬೇಕಾಗುತ್ತೆ ಅಂತಂದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್, ನಿವಾಸ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ವಯಸ್ಸಿನ ಪ್ರಮಾಣ ಪತ್ರ, ಪಡಿತರ ಚೀಟಿ, ಮೊಬೈಲ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಫೋಟೋ, ಈ ಎಲ್ಲಾ ಮುಖ್ಯ ದಾಖಲೆಗಳನ್ನು ಹೊಂದಿಸಿಕೊಂಡು ನಂತರ ನೀವು ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಮುಂದೆ ನಡೀಬಹುದಾಗಿದೆ. ಹಾಗೆ ಈ ಅರ್ಜಿ ಸಲ್ಲಿಸೋದಕ್ಕೆ ಯಾವ ವಿಧಾನ ನಾವು ಅನುಸರಿಸಬೇಕು ಅಂತ ಅಂದ್ರೆ, ಮೊದಲನೇದಾಗಿ ಈ ವೆಬ್ಸೈಟ್ ಮೂಲಕ ಮೊದಲು ಲಾಗಿನ್ ಆಗಬೇಕಾಗುತ್ತದೆ. ಈ ಮುಖಪುಟದಲ್ಲಿ ಅಪ್ಲೈ ಬಟನ್ ಅಂತ ಹೇಳಿ ಒಂದು ಬಟನ್ ಇರುತ್ತದೆ, ಅದನ್ನ ನಾವು ಕ್ಲಿಕ್ ಮಾಡಬೇಕು. ಆಗ ಅರ್ಜಿ ನಮೂನೆ ನಮಗೆ ತೆರೆದುಕೊಳ್ಳುತ್ತೆ. ಆ ಅರ್ಜಿ ನಮೂನೆಯಲ್ಲಿ ನಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ಐಡಿ ಮುಂತಾದ ಏನೇನು ಅಗತ್ಯ ಮಾಹಿತಿಗಳು ಅದು ಕೇಳುತ್ತದೆ, ಅದನ್ನೆಲ್ಲ ನಮೂದಿಸಬೇಕಾಗುತ್ತೆ. ಈ ರೀತಿ ನಮೂದಿಸಿದ ನಂತರ ನೀವು ಈ ಎಲ್ಲಾ ದಾಖಲೆಗಳು ಏನು ನಾವು ಹಿಂದೆ ಹೇಳಿದ್ವಿ ಆ ಪ್ರಮುಖ ದಾಖಲೆಗಳು ಅವನ್ನೆಲ್ಲದನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಈ ಎಲ್ಲಾ ಮಾಹಿತಿ ಸರಿ ಇದೆ ಅಂತೇಳಿ ಒಮ್ಮೆ ವಿಚಾರಿಸಿದ ನಂತರ ನಾವು ಇದನ್ನ ಸಬ್ಮಿಟ್ ಬಟನ್ ಅಥವಾ ಇದನ್ನ ನಾವು ಅದಕ್ಕೆ ಸಲ್ಲಿಸಬೇಕಾಗುತ್ತೆ, ಈ ನಮ್ಮ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗುತ್ತೆ. ಈ ರೀತಿಯಾಗಿ ನೀವು ಪರಂಪರಾಗತ ಕೃಷಿ ವಿಕಾಸ ಯೋಜನೆಗೆ ಅರ್ಜಿಯನ್ನ ಸುಲಭವಾಗಿ ಸಲ್ಲಿಸಬಹುದಾಗಿದೆ. ಒಟ್ಟಾರೆಯಾಗಿ ಈ ಪಾರಂಪರಿಕ ಅಥವಾ ಪರಂಪರಾಗತ ಕೃಷಿಯ ಯೋಜನೆ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸಾರಾಂಶ ರೂಪದಲ್ಲಿ? ನಮ್ಮ ಪ್ರಧಾನಮಂತ್ರಿಯ ಬಹುಕನಸಿನ ಯೋಜನೆಯಾದ ಈ ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯು ಈ ಯಾರ್ಯಾರೆಲ್ಲ ನಮ್ಮ ದೇಶದ ರೈತರು ಸಾವಯವ ಕೃಷಿ ಮಾಡ್ತಿದ್ದಾರೆ ಅಥವಾ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದಾರೆ ಅಂತವ್ರಿಗೆಲ್ಲ ಇದು ಬಹಳ ಫಲಕಾರಿಯಾಗಿದೆ ಹಾಗೂ ಬಹಳ ಉತ್ತೇಜನ ಕೂಡ ಸಿಗ್ತಾ ಇದೆ. ಈ ಯಾವ್ಯಾವ ರೈತರು ಈ ಸಾವಯವ ಕೃಷಿ ಮಾಡಬೇಕು ಅಂತಿದ್ದಾರೆ ಅವರಿಗೆ ಸಹಾಯಧನ ಕೂಡ ಈ ಯೋಜನೆ ಅಡಿಯಲ್ಲಿ ಸಿಗ್ತಾ ಇದೆ. ಅದೇ ರೀತಿ ನಮಗೆಲ್ಲ ತಿಳಿದಿರುವಂತೆ ಎಷ್ಟು ನಮ್ಮ ಪರಿಸರ ಕಲುಷಿತವಾಗ್ತಿದೆ ಹಾಗೂ ನಾವು ತಿನ್ನೋ ಆಹಾರ ಎಷ್ಟು ಕಲುಷಿತವಾಗ್ತಿದೆ, ಅದರಲ್ಲಿ ಪೋಷಕಾಂಶಗಳ ಕೊರತೆ ಆಗಿರ್ಬೋದು ಅಥವಾ ಅದರಿಂದ ನಮ್ಗೆ ಆಗ್ತಿರೋ ಕೆಮಿಕಲ್ಗಳನ್ನ ಯೂಸ್ ಮಾಡ್ತಿರೋದ್ರಿಂದ ಆಗ್ತಿರೋ ದುಷ್ಪರಿಣಾಮಗಳಾಗಿರ್ಬೋದು, ಈ ಎಲ್ಲದರಿಂದ ನಾವು ಹೊರಬರಲಿಕ್ಕೆ ಇದು ಕೂಡ ಒಂದು ದಾರಿಯಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್. ಇದುವರೆಗೆ ತಾವು ಪರಂಪರಾಗತ ಕೃಷಿ ಇಲ್ಲ ಪಾರಂಪರಿಕ ಕೃಷಿ ಯೋಜನೆ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನ ಅತಿ ಕಡಿಮೆ ಸಮಯದಲ್ಲಿ ನಮ್ಮ ಕೇಳುಗರಿಗೆ ಮನ ಮುಟ್ಟುವ ಹಾಗೆ ತಾವು ತಲುಪಿಸಿದಿರಾ ಸಂದರ್ಶನದ ಮೂಲಕ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಮೇಡಮ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಈ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ವಿಜ್ಞಾನಿಯಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಯಮುನಾ ಬಿಜಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ SM ಸುಧಾಕರ್. ಈಗ ಕಡೂರು ತಾಲೂಕು ಆಸಂದಿಯ ಗೋವಿಂದಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. ಭಜನೆ ಬ್ರಹ್ಮಾನಂದ ರಸವ ಭಜನೆ ಬ್ರಹ್ಮಾನಂದ ರಸವ ಸದಾ ಸಂಚನ್ನ ಮೊರಾರು ದೇವ ಸದಾ ನಂಬಿದೆ ಜಗದಾಂಬೆ ರಮಣನ ನಂಬಿದೆ ಮಾನ